ಸ್ವಲ್ಪ ದಿವಸ ಆದ್ಮೇಲೆ ಕಪ್ಪಾಗಿ ಉದುರೋಗುತ್ತೆ. ಸೊ ಇದು ನಮ್ಗೆ ಇಂಡಿಕೇಶನ್ ಅಲ್ಲಿಗೆ ನಮ್ಮ ಭೂಮಿಯ ಏನೋ ಪೋಷಕಾಂಶ ಎಷ್ಟಿರುತ್ತೆ ಅದ್ರ ಪ್ರಕಾರ ಆ ಗೊನೆ ಸೈಜ್ ಅಷ್ಟೇನೆ, ಅದಕ್ಕಿನ ಮುಂದಕ್ಕೆ ನಮ್ದು ಗೊನೆಯ ಉದ್ದ ಆಗದಿಲ್ಲ ಅಂತ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಆ ಒಂದು ಗಂಡುವನ ಅಲ್ಲಿಗೆ ಮುರಿದಾಕ್ಬಿಡ್ಬೇಕು. ಗಂಡುವನ ಮುರಿದಾಕಿದ್ದಾದ್ಮೇಲೆ ಈ ಹಣ್ಣುಗಳ ಗಾತ್ರ ಜಾಸ್ತಿ ಆಗಕ್ ಶುರುವಾಗತ್ತೆ. ಈಗಾಗ್ಲೇ ಹೇಳಿದೆ ನಾನು, ಲಘು ಪೋಷಕಾಂಶಗಳನ್ನ ಒಂದ್ ಎರಡ್ ಸರಿ ಸ್ಪ್ರೇ ಮಾಡ್ಬೇಕಾಗತ್ತೆ. ಈ ಗಂಡುವ ಮುರಿದಾಕಿದ್ಮೇಲೆ ಒಂದ್ಸರಿ, ಒಂದ್ 15-20 ದಿವಸ ಬಿಟ್ಟು ಒಂದ್ಸರಿ ನಾವು ಏನೋ ಲಘು ಪೋಷಕಾಂಶಗಳನ್ನ 5 ಗ್ರಾಮ್ 1 ಲೀಟರ್ಗೆ ಹಾಕಿ ಒಂದು ನಿಂಬೆಹಣ್ಣು ಒಂದ್ ಕ್ಯಾನ್ಗೆ ಸ್ಪ್ರೇಯರ್ ಕ್ಯಾನ್ಗೆ ಒಂದ್ ನಿಂಬೆಹಣ್ಣು ಹಿಂಡಿ ಅದನ್ನ ಸ್ಪ್ರೇ ಮಾಡ್ರಿ ಅಂತ ಹೇಳಿ ಇದನ್ನ ಮಾಡ್ಕೋಬೇಕಾಗತ್ತೆ. ಇದಾದ್ಮೇಲೆ ಈ ಗೊನೆ ದೊಡ್ಡದಾಗ್ತಾ ಆಗ್ತಾ ಕೆಲವು ಟೈಮು ಗಾಳಿಗೆ ಗೊನೆಯ ಭಾರ ಜಾಸ್ತಿ ಆಗಿ ಬಿದ್ದೋಗ ಚಾನ್ಸಸ್ ಇರುತ್ತೆ ಗಿಡದ ಅದ್ರ ಭಾರ ತಡಿಲಾರದೆ. ಅದಕ್ಕೆ ಗಿಡಕ್ಕೆ ಸಪೋರ್ಟ್ ಅನ್ನ ಕೊಟ್ಕೋಬೇಕು, ಸಪೋರ್ಟ್ ಅನ್ನ ಮಾಡ್ಕೊಂಡು ಒಂದು ಇಲ್ಲ ಗಳ ಅಂತೀವ ಅಥವಾ ಏನು ಕಡ್ಡಿ ಅಂತೀವ ಆ ರೀತಿ ಸಪೋರ್ಟ್ ನಾವು ಕೆಲವು ಟೈಮ್ ಕೊಟ್ಕೋಬಹುದು. ಒಂದು ಇದನ್ನ ಈ ರೀತಿ ಒಂದು ಮೇಂಟೆನೆನ್ಸ್ ಅನ್ನ ನಾವು ಮಾಡ್ಕೋಬೇಕಾಗುತ್ತೆ. ಪ್ರತಿ ತಿಂಗಳು ಹೊಸ ಬಾಳೆಕಂದಿಗೆ ಏನು ಉಳಿತವೆ ಗಿಡದ ಸುತ್ತ ಅವನ್ನ ಕಟ್ ಮಾಡಿ ಹಾಕೋದ್ರಿಂದ ನಾನು ಗೊನೆ ಸೈಜು ಚೆನ್ನಾಗಿ ಬರುತ್ತೆ. ಅವನ್ ಏನಾರ ಅಲ್ಲಿ ಕಟ್ ಮಾಡ್ಲಿ ಹಾಕ್ಲಿಲ್ಲ ನಾವು ಅಂದ್ರೆ ಆ ಪೋಷಕಾಂಶಗಳನ್ನೆಲ್ಲ ಪಕ್ಕದಲ್ಲಿ ಬರ್ತಕ್ಕಂಥ ಮರಿ ಕಂದಗಳು ತಿಂದಾಕತ್ತೆ, ನಮ್ಗೆ ಗೊನೆ ಸೈಜು ಕರೆಕ್ಟ್ ಆಗಿ ಬರಲ್ಲ. ಅದಕ್ಕಾಗಿ ಮರಿ ಕಂದಗಳನ್ನ ಪ್ರತಿ ತಿಂಗಳನ್ನು ಕಟ್ ಮಾಡಾಕ್ಬೇಕು. ಇದನ್ನ ಚೆನ್ನಾಗ್ ನಾಪ್ಕೋ. ಇದಿಷ್ಟು ಕಟಾವಿಗೆ ಮುಂಚೆ ಮಾಡ್ಬೇಕಾದಂತ ನಿರ್ವಹಣೆ. ಇನ್ನ ಕಟಾವು ಮಾಡೋಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಈ ಗೊನೆಯನ್ನ ಕಟ್ ಮಾಡಿದ್ದಾದ್ಮೇಲೆ ತಕ್ಷಣ ನೆರಳಿಗೆ ಸಾಗಿಸ್ಬೇಕು. ಸಾಗಿಸ್ಬೇಕಾದ್ರೆ ಆ ಕಡೆ ಈ ಕಡೆ ಭೂಮಿ ಕೆಲವರು ಬೇಕಾದ್ರೆ ಭಾರ ಇರುತ್ತೆ, ಪಚ್ಚಬಾಳೆ ಆದ್ರೆ 40-50 ಕೆಜಿ ವರ್ಗು ಬಂದ್ಬಿಡುತ್ತೆ. ಆ ರೀತಿ ಟೈಮಲ್ಲಿ ಯಾವುದೇ ಗೊನೆಗೆ ಗಾಯಗಳಾಗ್ಬಾರ್ದು. ಎಲ್ಲಿ ಪಕ್ಕದ ಗಿಡಕ್ಕೆ ತಗ್ಲದು ಈ ತರದ ಏನಾದ್ರು ಆದ್ರೆ ಏನಾಗುತ್ತೆ ಗೊತ್ತಾ, ಮಾರ್ಕೆಟ್ ಅಲ್ಲಿ ಸಿಗಂತ ಬೆಲೆ ಕಡಿಮೆ ಆಗುತ್ತೆ, ಅದ್ರ ಬಣ್ಣ ಕಪ್ಪಾಗ್ಬಿಟ್ರೆ ಈ ರೀತಿ. ಅದಕ್ಕಂಗೆ ನೆರಳಿಗೆ ಸಾಗಣೆ ಮಾಡ್ಬೇಕು. ಎಲ್ಲೂ ಯಾವುದೇ ಇದಕ್ಕೆ ತಾಗದೆ ಗಾಯಗಳಾಗದೆ ಈ ರೀತಿ ಮೇಂಟೈನ್ ಮಾಡ್ಕೋಬೇಕು. ಆಮೇಲೆ ಈ ನೆರಳಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ತೇವಾಂಶ ಲಾಸ್ ಜಾಸ್ತಿ ಆಗೋದಿಲ್ಲ, ತೇವಾಂಶ ನಮ್ಮ ಗೊನೆಯಿಂದ ಹೊರಗಡೆ ಹೋಗಲ್ಲ. ಸೊ ಒಳ್ಳೆ ತೂಕ ಬರುತ್ತೆ. ನಾವೇನಾದ್ರು 1-2 ಗಂಟೆ ನೇರವಾದ ಬಿಸಿಲಿನಲ್ಲೇ ನಾವೇನಾದ್ರೂ ಗೊನೆಗಳನ್ನ ಇಟ್ಟಲ್ಲಿ ತೂಕ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ಈ ರೀತಿ ಒಂದು ಮೇಂಟೆನೆನ್ಸ್ ಅನ್ನ ಮಾಡ್ಕೋಬೇಕು. ಒಳ್ಳೇದು ಡಾಕ್ಟರ್ ಪ್ರಕಾಶ್ ಅವರು ಇಲ್ಲಿ ತನಕ ಅಂಗಾಂಶ ಧನ್ಯವಾದಗಳು ಬಾಳೆ ಬೇಸಾಯ ಕುರಿತು ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಅಂಗಾಂಶ ಕೃಷಿ ಕುರಿತು ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಕಾಶ್ ಡಿಪಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಈಗ ಜನಪದ ಸಂಗೀತ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಈಗ ಕುಮಟಾ ತಾಲೂಕು ಉಲವಳ್ಳಿಯ ಶ್ರೀ ಮಂಜುನಾಥ ಕೃಷ್ಣ ಮರಾಠಿ ಮತ್ತು ಬಳಗದವರಿಂದ ಸಂಗ್ಯಾಬಾಳ್ಯ ಹಾಡಿನ ಎರಡನೆಯ ಭಾಗ. ಕುಡುಗಲು ಕಂಬಳಿತಾರೆ ಪ್ರೇಯಳೆ ಹೋಗೆ ಬರುತ್ತೆ ವಲಗ